ರಾಜ್ಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಸಮುದಾಯದವರಿಗೆ ಔಷಧ, ಚಿಕಿತ್ಸೆ, ಪ್ರಯೋಗಾಲಯ ಪರೀಕ್ಷೆ, ಸಮಾಲೋಚನೆ, ಯೋಗ ತರಬೇತಿ ಉಚಿತ. ಇಲ್ಲಿ ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಶ್ವಾಸಕೋಶ ಕಾಯಿಲೆಗಳು, ಕೀಲು ನೋವು, ಸಂಧಿವಾತ, ಕ್ಯಾನ್ಸರ್ ತಪಾಸಣೆ, ಚಿಕಿತ್ಸೆ, ತಿಳುವಳಿಕೆ ನೀಡಲಾಗುವುದು. ಕಣ್ಣು, ಕಿವಿ, ಮೂಗು, ಗಂಟಲು ಸಂಬಂಧಿ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಇವೆಲ್ಲದರ ಸದುಪಯೋಗ ಪಡೆಯಿರಿ, ಆರೋಗ್ಯವಂತ ಸಮಾಜ ಕಟ್ಟಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ವಿಜಯಪುರ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಪ್ರಯೋಗಶೀಲ ರೈತರಾದ ಬಸಯ್ಯ ಹಿರೇಮಠ್ ಅವರು ಅಭಿವೃದ್ಧಿಪಡಿಸಿದ ನುಗ್ಗೆ ಉದ್ಯಮದ ಕುರಿತು ಮಾತುಕತೆ ಭಾಗ 2. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಆತ್ಮೀಯರೇ, ಗಮನಿಸಿ, ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಸಯ್ಯ ಹಿರೇಮಠ್ ಅವರಿಗೆ ಫಲಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಇದು ಟಾಪ್ ವರ್ಲ್ಡ್ ಅಲ್ಲೇ ಲೀಸ್ಟ್ ಆಗಿದೆ ಸೂಪರ್ ಫುಡ್ಗಳಲ್ಲಿ. ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ, ಪೊಟ್ಯಾಸಿಯಂ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಐರನ್ ಸಿಗುತ್ತೆ, ಮ್ಯಾಗ್ನೀಷಿಯಂ ಸಿಗುತ್ತೆ ಒಂದೇ ಬೆಳೆಯಲ್ಲಿ. ಅದಲ್ಲದೆ ನಿಮ್ಗೆ ಈ ಮಿನರಲ್ಸ್ ಅಲ್ಲದೆ ನಿಮ್ಗೆ ವಿಟಮಿನ್ ಎ, ಬಿ, ಬಿ ಅಲ್ಲಿ ಎಲ್ಲಾ ವೆರೈಟಿ, ಸಿ, ಸಿ ಆದ್ಮೇಲೆ ಇ, ಕೆ, ಒಮೆಗಾ 3, ಒಮೆಗಾ 6, ಒಮೆಗಾ 9, ಇಷ್ಟು ಸಿಗ್ತಕ್ಕಂತ ಒಂದು ಉತ್ಕೃಷ್ಟವಾದ ಬೆಳೆ ಇದು. ಆದ್ರೆ ಇದಕ್ಕೆ ಒಂದು ಒಂದು ಪ್ರಾಸೆಸ್ ಏನಿದೆ ಅಲ್ಲ, ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಹಾರ್ವೆಸ್ಟಿಂಗ್ ಮೆಥಡ್, ಹೈಜೆನಿಕ್ ಮೆಥಡ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ನೀರಿನ ಒಂದು ಹೊಲಕ್ ಕೊಡ್ತಕ್ಕಂತ ನೀರಿನ ಪಿ ಎಚ್ ಲೆವೆಲ್ ಮ್ಯಾಟರ್ ಆಗುತ್ತೆ. ನಾವು ಒಂದು ಪಿ ಎಚ್ ಯಾವ ಪಿ ಎಚ್ ಲೆವೆಲ್ ಅಲ್ಲಿ ನೀರು ಕೊಟ್ಟಾಗ, ಯಾವ್ದು ಮಿನರಲ್ ಇರ್ತಕ್ಕಂಥ ನೀರು ಕೊಟ್ಟಾಗ ಅದು ಎಷ್ಟು ಚೆನ್ನಾಗಿ ಆ ಪ್ಲಾಂಟ್ ನ್ಯೂಟ್ರಿಷನ್ ನ ಭೂಮಿಯಿಂದ ಮತ್ತೆ ನಮ್ಗೆ ಕೊಡ್ತಕ್ಕಂಥ ಇನ್ಪುಟ್ಗಳಿಂದ ಅಬ್ಸಾರ್ವ್ ಮಾಡಿಕೊಂಡು ಆ ಎಲೆ ರೂಪದಲ್ಲಿ ನಮಗೆ ಕೊಡುತ್ತೆ ಅನ್ನೋದನ್ನ ನಾವು ಬಹಳ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರ್ತಕ್ಕಂಥದ್ದು ನಮ್ಮ ಮೂಢನಂಬಿಕೆಗಳಿಂದ ಇದು ಸ್ವಲ್ಪ ದೂರವಾಗಿ ಅದನ್ನ ನಾವು ವಾಪಸ್ ತರೋ ಒಂದು ಪ್ರಯತ್ನದಲ್ಲಿ ನಾನಿದ್ದೇನೆ. ಹೌದು, ನಮ್ಮ ಗ್ರಾಮಸ್ಥರಲ್ಲಿ ಅದ ಮೊದಲಿಂದ ಒಂದು ತಿಳುವಳಿಕೆ ಇದೆ, ಒಂದು ನಂಬಿಕೆ ಇದೆ, ನುಗ್ಗೆಯನ್ನ ಬೆಳಿಬಾರದು ಅನ್ನುವಂತಹ ಏನು ಒಂದು ಭಾವನೆ ಇತ್ತೀಚಿನ ದಿವಸಗಳಲ್ಲಿ ನೀವು ಅಂದಂಗ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಭಾವನೆ ಅಂತೀರಿ? ಆಗ್ತಾ ಇದೆ ಸರ್. ಯಾಕಂದ್ರೆ ಈಗ ಒಂದು ನಮ್ಮ ಪ್ರಿಂಟ್ ಮೀಡಿಯಾ ಆಗ್ಲಿ ಅಥವಾ ರೇಡಿಯೋ ಮಾಧ್ಯಮ ಆಗ್ಲಿ ಅಥವಾ ವಿಡಿಯೋ ಮಾಧ್ಯಮ ಆಗ್ಲಿ ಜಾಸ್ತಿ ಒಂದು ಈಸಿ ಆಕ್ಸೆಸಿಬಿಲಿಟಿ ಆಗಿದೆ. ಈಗ ಡಿಜಿಟಲ್ ರೇಡಿಯೋಗಳು ಎಲ್ಲ ವರ್ಲ್ಡ್ ವೈಡ್ ನಾವು ನೋಡಬಹುದು, ನಮ್ಮ ಮೊಬೈಲ್ ಇಂದಾನೆ ಕೇಳಬಹುದು. ವಿಡಿಯೋಗಳಲ್ಲಿ ತುಂಬಷ್ಟು ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ ಮತ್ತು ಪ್ರಿಂಟ್ ಮೀಡಿಯಾದ ಬರ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ನುಗ್ಗೆ ಬಗ್ಗೆ ಬರೀತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಜನರಿಗೆ ಒಂದು ಇನ್ಫಾರ್ಮೇಶನ್ ಮುಟ್ತಾ ಇದೆ. ಮತ್ತೆ ಇದಕ್ಕಾಗಿ ಸಾವಿರಾರು ಜನ ವಿಜ್ಞಾನಿಗಳು ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವೆಲ್ಲ ಪೇಪರ್ ನಿಮ್ಗೆ ಆಕ್ಸೆಸಿಬಿಲಿಟಿ ಇದೆ ಸರ್. ಇವತ್ತು ಆನ್ಲೈನ್ ಅಲ್ಲಿ ಅಂತರ್ಜಾಲದಲ್ಲಿ ನಾವು ಇಂಟರ್ನೆಟ್ ಮುಖಾಂತರ ಎಲ್ಲಾ ಪೇಪರ್ನ ಓದಿ ತಿಳ್ಕೊಬಹುದು. ನಾನ್ ಮಾಡಿದ ಅದೇ ಕೆಲಸನ, ನಾನು ಐಟಿಯಿಂದ ಬಂದಿರೋದ್ರಿಂದ ನಾನು ಈ ಒಂದು 7 ವರ್ಷ ನಾನು ಮುಂಚೆ ಒಂದು 10 ವರ್ಷ ಇದ್ರ ಬಗ್ಗೆ ಸ್ಟಡಿನೇ ಮಾಡಿದೆ. ನಾನು ಸ್ಟಡಿ ಮಾಡಿದಾಗ ನನಗೆ ಹುಡುಕಿ ಹುಡುಕಿ ನೋಡಿದಾಗ ನನಗೆ ಸೂಟ್ ಆಗಿರೋದು ಇದು ಒಂದೇ ಆಯ್ತು. ಇದು 100-320 ರೋಗಗಳು ಹೋಗ್ತಾವಂದ್ರೆ ವೈ ಕಾಂಟ್ ಐ ಸ್ಟಾರ್ಟ್ ದಿಸ್ ಅನ್ನೋ ಒಂದು ಭಾವನೆ ಬಂತು. ಎರಡನೇದು ಏನಪ್ಪಾ ಅಂದ್ರೆ ವೇದಗಳಲ್ಲಿ ಬರೆದಿದ್ದಾರೆ ಸರ್, ಇದನ್ನ ಆಲ್ರೆಡಿ ಉಲ್ಲೇಖನ ಆಗಿದೆ. ಇದು 5,000 ವರ್ಷಗಳ ಹಿಂದೆ ಇರ್ತಕ್ಕಂತ ಒಂದೇ ಒಂದು ಗಿಡ ತಳಿಕೆ ಇವತ್ತಿನವರೆಗೂ ಬರ್ತಾ ಇರೋ. ಮೊದಲು ರಾಜರು ಮತ್ತು ರಾಣಿಯರು ಯೂಸ್ ಮಾಡ್ತಾ ಇದ್ರು 5,000 ವರ್ಷಕ್ಕೆ. ಅದನ್ನ ಬರ್ತಾ ಬರ್ತಾ ಅವರ ಮಂತ್ರಿಗಳು, ಅವರ ಪುರೋಹಿತರು, ಅವರ ಸೈನಿಕರು, ಅದರಿಂದ ಜನಸಾಮಾನ್ಯರಿಗೆ ಬಂತು. ಈ ನುಗ್ಗೆ ಗಿಡ ಅಂತ ತಗೊಂಡಾಗ ಬೇರಲ್ಲಿ ಔಷಧಿ ಇದೆ, ತಿಂತಾರೆ, ಉಪ್ಪಿನಕಾಯಿ ಹಾಕಿ ಮಾಡ್ಕೊಂಡು ತಿನ್ಬಹುದು. ಕಾಂಡನು ದನಗಳಿಗೆ ಮತ್ತು ಮನುಷ್ಯರಿಗೆ ಬೇಕಾದ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡು ತಿನ್ಬಹುದು. ಅಲ್ಲಿಂದ ಎಲೆನ ತಿನ್ಬಹುದು, ಹೂವನ್ನ ಒಳ್ಳೆ ಪಲ್ಯ ಮಾಡ್ಕೊಂಡು ತಿನ್ಬಹುದು, ಹೈಯೆಸ್ಟ್ ನ್ಯೂಟ್ರಿಷನ್. ಕಾಯಿನಂತೂ ನಾವು ತಿಂತಾನೆ ಇದೀವಿ. ಕಾಯಿಯಲ್ಲಿರೋ ಬೀಜನ ಬಿಡಬಾರ್ದು, ಕಾಯಿಯಲ್ಲಿ ತಿನ್ನುವಾಗ ಕಾಯಿ ಬೀಜ ತಿನ್ಬೇಕು ಸರ್. ಅದರಲ್ಲಿ ಹೈಯೆಸ್ಟ್ ನ್ಯೂಟ್ರಿಯಂಟ್ಸ್ ಸ್ಟೋರ್ ಆಗಿರು. ಅದಾದ್ಮೇಲೆ ಆ ಬೀಜದಿಂದ ಬರ್ತಕ್ಕಂತ ಆಯಿಲ್ ಅಲ್ಲಿನು ಸ್ಕಿನ್ ಡಿಸೀಸಸ್. ಯುರೋಪಿಯನ್ಸ್, ಅಮೆರಿಕನ್ಸ್ ಆಂಟಿ ಏಜಿಂಗ್ ಅಂತಂದೇಳಿ ಆಯಿಲ್ ಯೂಸ್ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಇದನ್ನ ಕಾಲು ಉಳುಕಾದಾಗ ಅಥವಾ ಎಲ್ಲಾದ್ರೂ ಕಾಲು ಮಡಿಸಿಕೊಂಡು ಬಿದ್ದಾಗ ಬಾತಾಗ ಇದನ್ನ ಯೂಸ್ ಮಾಡೋದ್ರಿಂದ ಆಂಟಿ ಇನ್ಫ್ಲಮೇಟರಿ ಗುಣಗಳಿಂದ ಇದು ಏನಾಗುತ್ತೆ ಅಂದ್ರೆ ನಮ್ಮ ಭಾವನೆ ಕಡಿಮೆ ಮಾಡುತ್ತೆ. ಇದು ಒಂದು ಜೀವನದ ಪ್ರತಿ ಘಟ್ಟದಲ್ಲೂ ಇದು ಒಂದು ಸಹಾಯಕಾರಿ ಆಗಿರೋದ್ರಿಂದ ನಿಮ್ಮ ಒಂದು ಇದೊಂದು ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇ, ನಿಮ್ಗೆ ಪ್ರಾಡಕ್ಟ್ ಕೊಂಡ್ಕೊಳ್ಳಕ್ ಆಗ್ಲಿಲ್ಲ, ನಿಮ್ಮ ಹೊಲದಲ್ಲಿ ಎರಡು ಗಿಡ ಹಾಕಿ, ಮನೆ ಮುಂದೆ ಹಾಕ್ಲಿಲ್ಲ ಅಂದ್ರು ಪರವಾಗಿಲ್ಲ, ಎರಡು ಗಿಡ ಹಾಕಿ, ಒಂದು ಗಿಡ ಕಾಯಿ ಬಿಡ್ರಿ, ಒಂದು ಗಿಡ ಎಲೆಗೆ ಬಿಡ್ರಿ. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ 85% ಮೆಡಿಕಲ್ ಬಿಲ್ ಕಡಿಮೆ ಆಗುತ್ತೆ ಒಂದು ವರ್ಷದ. ನನ್ನ ಒಂದು ಪರ್ಸನಲ್ ಅನುಭವ, ನಾನು ಎಲ್ಲಾ ಕೊಟ್ಟಿರ್ತಕ್ಕಂತ ಸೈಂಟಿಸ್ಟ್ಗಳು ಹೇಳಿರ್ತಕ್ಕಂತ ಒಂದು ಫೀಡ್ಬ್ಯಾಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಎಷ್ಟೋ ಜನಕ್ಕೆ ನಾವು ಕೊಟ್ಟಿರ್ತ ಇದಕ್ಕೆ ಹೈಯೆಸ್ಟ್ ಇಮ್ಯುನಿಟಿ ಪವರ್ ಕೊಡೋದ್ರಿಂದ ಮನುಷ್ಯ ಈ ನರ ದೌರ್ಬಲ್ಯಗಳು ಏನಿರ್ತವೆ, ವೀಕ್ನೆಸ್ಸಸ್, ಸುಸ್ತು, ಎನರ್ಜಿ ಇಲ್ಲ, ಅಥವಾ ನಮ್ಗೆ ಪ್ಯಾರಲೈಸಿಸ್ ಆಗೋದನ್ನ ತಡೆಯುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗೋದನ್ನ ತಡೆಯುತ್ತೆ ಸರ್, ಬ್ಲಡ್ ಫ್ಲೋ ನರ್ವಸ್ ಸ್ಟ್ರೆಂತ್ ಜಾಸ್ತಿ ಆಗೋದ್ರಿಂದ ಬ್ಲಡ್ ಅಲ್ಲಿ ಏನು ನಾವು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ, ಅದರಿಂದ ನಮ್ಗೆ ಹೆಲ್ತ್ ಅನ್ನ ಮೇಂಟೈನ್ ಮಾಡಕ್ಕೆ ಬಹಳ ಈಸಿ ಆಗುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ 12 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಒಂದು ಚಿಟಕಿ ನಾವು ಡೈಲಿ ಕೊಡೋದ್ರಿಂದ ಅವರ ಮೆದುಳಿನಲ್ಲಿ ನ್ಯೂರಾನ್ ಡೆವಲಪ್ಮೆಂಟ್ ಏನಾಗುತ್ತೆ ತುಂಬಾ ಚೆನ್ನಾಗಿ ಆಗೋದ್ರಿಂದ ಮಕ್ಕಳು ಬಹಳ ಚುರುಕಾಗಿರ್ತಾರೆ. ಇಷ್ಟೆಲ್ಲ ಗುಣಗಳು ಇಟ್ಕೊಂಡು ನಾವು ಸಾವಿರಾರು ಅಲೋಪತಿಕ್ ಮೆಡಿಸಿನ್ ಗೆ ಹುಡುಕೋದ್ಕಿಂತ ದೇರ್ ಆಲ್ ಟೆಂಪರರಿ ಫಿಕ್ಸಸ್. ಸೊ ನಮ್ಮ ದೇಶದಲ್ಲಿ ಇರತಕ್ಕಂತ ಇನ್ನೂ ಬಹಳಷ್ಟು ಬೆಳೆಗಳು ಇವೆ, ಅಮೃತ ಬಳ್ಳಿ ತಗೊಳ್ಳಿ ಅಥವಾ ಯಾವುದೇ ತಗೊಂಡ್ರು ನಾನು, ಆದ್ರೆ ಅವಕ್ಕೆಲ್ಲದಕ್ಕೂ ಒಂದೊಂದು ಲಿಮಿಟ್ ಇದೆ ಸರ್. ಅರಿಶಿನಕ್ಕೆ ಒಂದು ಲಿಮಿಟ್ ಇದೆ, ನಿಂಬೆಗೆ ಒಂದು ಲಿಮಿಟ್ ಇದೆ, ಸಿಟ್ರಿಕ್ ಆಸಿಡ್ ಇದೆ, ಕುರ್ಕುಮಿನ್ ಇದೆ, ಬಟ್ ಇದರಲ್ಲಿ ಎಲ್ಲದನ್ನು ಸೇರಿಸಿಕೊಟ್ಟಿದ್ದಾನೆ ಭಗವಂತ. ಈ ಒಂದು ಒಂದು ಬೆಳೆ ಇದೆಯಲ್ಲ, ಇದು ನನ್ನ ಪ್ರಕಾರ ಈ ಸಂಸ್ಕೃತದಲ್ಲಿ ಇದನ್ನ ಶೋಭಾಂಜನ ಅಂತ ಕರೀತಾ ಇದ್ದಾರೆ. ಈ ಶೋಭಾಂಜನ ಅಂದ್ರೆ ಒಂದು ಶೋಭೆ ತರತಕ್ಕಂತ ಒಂದು ಅಂಜನ, ಒಂದು ಮದ್ದು ಅಂತ. ಇದನ್ನ ನಾವು ನುಗ್ಗೆನ ಒಂದು ಏನೋ ಮನೆ ಮುಂದೆ ಬೆಳೆದ ತಕ್ಷಣ ಒಂದು ಅಪಶಕುನ, ಇದು ಒಂದು ಯಾಕೆ ಅಂತಂದ್ರೆ ನಮ್ಮ ಇಂಡಿಯನ್ ಸೈಕಾಲಜಿಕಲ್ ಪ್ರಕಾರ ಒಂದು ಗೆಜ್ಜೆ ಶಬ್ದ, ಅದು ಕಾಯಿ ಒಣಗಿದಾಗ ಬೀಜದಿಂದ ಗಾಳಿಗೆ ಬರತಕ್ಕಂತ ಶಬ್ದ ಕೆಲವೊಬ್ಬರಿಗೆ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಮಾಡುತ್ತೆ. ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲರೂ ಅದನ್ನ ಒಂದು ದೂರ ಇಡ್ತಾ ಇದ್ದಾರೆ. ಜನ ಇದರಿಂದ ಹೊರಗಡೆ ಬರಬೇಕು. ಇದು ನಾವು ಐಟಿ ಕ್ಷೇತ್ರದಿಂದ ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದೀವಿ ಅಂದ್ರೆ ಇದೇನು ದೊಡ್ಡ ಕೆಲಸ ಏನು ಅಲ್ಲ ನನ್ನ ಪ್ರಕಾರ. ನಮ್ದು ಇದರ ಒಂದು ಗುಣಧರ್ಮನ ಹೊರಗೆ ತರಕ್ಕೆ ಅಷ್ಟೇ ಪ್ರಯತ್ನ ಮಾಡ್ತಾ ಇದೀವಿ. ಈಗ ತಾವು ಏನು ನುಗ್ಗೆಯಿಂದ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೀರಿ, ಇದು ಪೌಡರ್ ಇರಬಹುದು, ಎಣ್ಣೆ ಇರಬಹುದು, ಬೇರೆ ಬೇರೆ ಉತ್ಪಾದನೆಗಳಿರಬಹುದು, ಎಷ್ಟು ಉತ್ಪಾದನೆ ತಮ್ಮಲ್ಲಿ ಆಗ್ತಾ ಇದೆ ಒಂದು ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಮಾರ್ಕೆಟ್ ಆಗ್ತಾ ಇದೆ, ಲೋಕಲ್ದೊಳಗೆ ಎಷ್ಟು ಮಾರಾಟ ಆಗ್ತಾ ಇದೆ, ಮತ್ತು ಹೊರಗಡೆ ಎಷ್ಟು ಹೋಗ್ತಾ ಇದೆ, ಇದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ? ಒಳ್ಳೆ ಸರ್, ಒಳ್ಳೆ ಪ್ರಶ್ನೆ ಸರ್. ಆಕ್ಚುಲಿ ನಮ್ಮ ಈ ಕೊರೋನಾ ಬಂದ್ಬಿಟ್ಟು ನಮ್ಮನ್ನ ಕಂಟ್ರೋಲ್ ಮಾಡ್ಬಿಟ್ಟು, ಇಲ್ಲಾಂದ್ರೆ ನಾವು ಈ ಒಂದು ಪ್ರಗತಿನ ಜಾಸ್ತಿ ಮಾಡಿರ್ತಾ ಇದ್ವಿ. ನಾವು ಒಂದು ಬಿಸ್ನೆಸ್ ನಾವು ಎಕ್ಸಾಕ್ಟ್ಲಿ ಕೊರೋನಾ ಬರೋದಕ್ಕಿಂತ ಮುಂಚೆ ಪ್ರೊಡಕ್ಷನ್ ಮಾಡಿದ್ವಿ, ಮಾರ್ಕೆಟ್ ಲಾಂಚ್ ಮಾಡ್ತಕ್ಕ. ಕೊರೋನಾ ಬಂದಿದ್ರಿಂದ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗಿ ನಾವು ಸೇಲ್ ಮಾಡಿ ಅಷ್ಟೊಂದು ಪ್ರಾಡಕ್ಟ್ಗಳನ್ನ. ಮತ್ತೆ ರಾ ಪೌಡರ್ ಅಂತ ಬಂದಾಗ ಕೊರೋನಾಕಿನ ಮುಂಚೆ ಬಹಳ ಸೇಲ್ ಮಾಡಿದ್ವಿ ನಾವು. ಯಾವಾಗ ಮೊದಲು ಶುರು ಆಗಿದ್ದು ತಮ್ದು, ಯಾವಾಗ ಈ ವ್ಯವಹಾರ ಶುರು ಆಗಿದೆ? ಸರ್, ನಾನು 2015 ಸ್ಟಾರ್ಟ್ ಮಾಡಿದೆ ಸರ್, 16th ಇಲ್ಲ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿದೆ. 18 ಗೆ ನಂದು ಎಂಡ್ ಆಗೋದ್ರೊಳಗೆ ಸರ್ಟಿಫಿಕೇಶನ್ ಬಂತು. 19 ಇಂದ ನಾನು ಆರ್ಗಾನಿಕ್ ಮಾಡಕ್ಕೆ ಪರ್ಮಿಷನ್ ಸಿಕ್ತು. 18 ಅಲ್ಲಿ ಕಂಪನಿ ಫಾರ್ಮೇಶನ್ ಮಾಡಿದ್ವಿ, ಬಟ್ ಅದಕ್ಕಿಂತ ಮುಂಚೆನೂ ಎಕ್ಸ್ಪೋರ್ಟ್ ಮಾಡಿದ್ದೆ ನಾನು. ಆದ್ರೆ ಅದು ಆರ್ಗಾನಿಕ್ ಅಂತಾನೆ ಮಾಡಿದ್ರು, ನಾವು ಸರ್ಟಿಫಿಕೇಟ್ ಇರ್ಲಾರ್ದೇನೆ ಎಕ್ಸ್ಪೋರ್ಟ್ ಮಾಡಿದ್ವಿ, ಬಟ್ ಎಕ್ಸೆಪ್ಟ್ ಆಗಿತ್ತು. ಯಾಕಂದ್ರೆ ಅದಕ್ಕೆ ಅವರು ತಮ್ಮದೇ ಆದ ಒಂದು ಮಾಡೆಲ್ ಅಲ್ಲಿ ಮಾಡ್ಕೊಂಡಿದ್ರು ಟ್ರೇಡರ್ಸ್. ಆದ್ರೆ ಈಗ ಇತ್ತೀಚಿನ ಕೊರೋನಾ ಆದ್ಮೇಲಿಂದ ನಮ್ಗೆ ತೊಂದರೆ ಆಗಿದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಫುಡ್ ಸೆಕ್ಯೂರಿಟಿ ಪಾಲಿಸಿ ಏನಿದೆ ಗೈಡ್ಲೈನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅವ್ರು ಯಾವ್ದ್ರ ಬೇಕಾದ್ರೂ ಕಾಂಪ್ರಮೈಸ್ ಮಾಡ್ಕೋತಾರೆ, ಫುಡ್ ಅಲ್ಲಿ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಆಹಾರವೇ ಜೀವನ, ಆಹಾರವೇ ಔಷಧಿ ಆಗಿ ಅವ್ರು ತಗೋತಾರೆ. ನಮ್ಮಲ್ಲಿ ಅದನ್ನ ನೋಡಿದಾಗ ಅವರು ಸ್ಟೆರಲೈಸೇಷನ್ ಮತ್ತು ಗ್ಯಾಮಾ ಟೆಸ್ಟ್ ಅಂತ ಎರಡು ಹೊಸಗಳನ್ನು ತಂದಿದ್ರು. ಅವು ಎರಡು ಆಗ್ಬೇಕಂದ್ರೆ ನಮ್ ಲಾಭ ಎಲ್ಲ ಹೋಗ್ಬಿಡ್ತಾ ಇತ್ತು ಸರ್. ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ನಾವು ಎಕ್ಸ್ಪೋರ್ಟ್ ನಿಲ್ಲಿಸ್ಬಿಟ್ಟಿದೀವಿ ಈಗ ಕೊರೋನಾ ಬಂದಾಗ್ಲಿಂದ. ಬರೀ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೇ ನಾವು ಕನಿಷ್ಠ ಅಂದ್ರೆ ಸರ್ ಒಂದು ನೂರು ಟನ್ ನಾನು ಮಾಡಿದೀನಿ ಒಂದು ವರ್ಷದಲ್ಲಿ. ಒಂದು ವರ್ಷದಲ್ಲಿ ನೂರು ಟನ್? ಅಷ್ಟು ನೂರು ಟನ್ ಕೊಟ್ಟಿದ್ದೀನಿ ಸರ್. ನನ್ನ ಹತ್ರ ಬೆಳೆದೆ ಅಷ್ಟಾಗಿದೆ ಸರ್, ಜಾಸ್ತಿ ಬೆಳಿಬೇಕು, ಮಾರ್ಕೆಟ್ ಡಿಮ್ಯಾಂಡ್ ಇದೆ. ಆದ್ರೆ ಆರ್ಗ್ಯಾನಿಕ್ ಬೆಳಿತಕ್ಕಂತ ರೈತರೇ ಇಲ್ಲ. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಳಕ್ಕೆ ಇನ್ನು ಮುಂದೆ ನೋಡ್ತಾ ಇದಾರೆ ರೈತರಿ ಬಗ್ಗೆ. ಆದ್ರೆ ನನಗೆ ಬೆಳೆದ್ ಕೊಟ್ರೆ ನಾನು ಯಾರ ಹತ್ರ ಆದ್ರೂ ತಗೋತೀನಿ ಸರ್. ಆಲ್ ಓವರ್ ಕರ್ನಾಟಕ ಯಾರೇ ಆರ್ಗ್ಯಾನಿಕ್ ಬೆಳೆದ್ ಕೊಟ್ರು, ಅದು ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿ ಆರ್ಗ್ಯಾನಿಕ್ ಟೆಸ್ಟ್ ಆಗಿತ್ತಂದ್ರೆ ನಾವು ತಗೊಳಕ್ ತಯಾರಿದ್ದೀನಿ. ಯಾಕಂದ್ರೆ ನನ್ನ ಒಬ್ಬನ ಕೈಯಲ್ಲಿ ನಾನು ಎಲ್ಲಾ ಮಾಡಕ್ ಆಗದೇ. ಇದು ನಾನು ಮಾಡಿರೋದನ್ನು ಫಾರ್ಮರ್ ಕಮ್ಯುನಿಟಿಗಳು ಸಸ್ಟೈನ್ಡ್ ಇನ್ಕಮ್ ಬರಬೇಕು ಅನ್ನೋ ಒಂದು ಉದ್ದೇಶ. ಈಗ ಮೋದಿಜಿಯವರು ಮಾತಾಡ್ತಾ ಇದಾರೆ ಡಬಲ್ ಇನ್ಕಮ್ ಫಾರ್ಮರ್ಸ್ ಅದು ಇದು ಅಂತ. ಅದು ಅವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ನಾವು ಬೇರೆ ಬೇರೆ ನ್ಯೂಟ್ರಿಷನಲ್ ಬೆಳೆಗಳನ್ನು ಬೆಳೆದಾಗ ಮಾತ್ರ ಅದು ನಾವು ಡಬಲ್ ಇನ್ಕಮ್ ಮಾಡಕ್ಕೆ ಸಾಧ್ಯ ಇದೆ ಸರ್. ಯಾಕಂದ್ರೆ ಈ ಜಗತ್ತು ಮುಂದೆ ಹೋಗ್ತಾ ಒಂದು ಫುಡ್ ಪ್ರಾಕ್ಟೀಸ್ ಏನಿದೆ ನಾವು ನೋಡ್ತಾ ಇದ್ದಾಗ ನ್ಯೂಟ್ರಿಷನಲ್ ಫುಡ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಸೊ ಅದು ಬೇಕು. ಅದಲ್ಲದೆ ನಾವು ನೀವು ಹೇಳಿದಾಗೆ ಮಾರ್ಕೆಟ್ ಬಗ್ಗೆ ಹೇಳಿದ್ರೆ ಏನ್ ಸರ್, ಡೊಮೆಸ್ಟಿಕ್ ಮಾರ್ಕೆಟ್ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇನ್ನೂ ಜಾಸ್ತಿ ಇದೆ, ಆದ್ರೆ ನಮ್ಮ ಹತ್ರ ಮಾಡಷ್ಟು ಸಪ್ಲೈ ಇಲ್ಲ. ನಮ್ಮ ಒಂದು ಕಂಪನಿಯಲ್ಲಿ ನಾವು ಕನಿಷ್ಠ ಕನಿಷ್ಠ ಅಂದ್ರೆ 300 ಟನ್ ನಾವು ಪ್ರಾಸೆಸಿಂಗ್ ಮಾಡೋಷ್ಟು ಕೆಪಾಸಿಟಿ. ಸೊ ನಾನು ಫ್ಯೂಚರಿಸ್ಟಿಕ್ ಆಗಿ ಸ್ವಲ್ಪ ದೊಡ್ಡ ಪ್ಲಾಂಟ್ ಅನ್ನೇ ಮಾಡಿದೆ. ಯಾಕಂದ್ರೆ ನನಗೆ ಯಾವ ಟೈಮಲ್ಲಿ ಯಾವ ರೈತರು ಬಂದು ಕೇಳ್ತಾರೋ ಆರ್ಡರ್ ಮಾಡಕ್ಕೆ, ಅಥವಾ ನಾವು ಅಡಿಷನಲ್ ಸರ್ವಿಸಸ್ ಸ್ಟಾರ್ಟ್ ಮಾಡಿದೀವಿ ಸರ್. ಅಂದ್ರೆ ಈಗ ಯಾರಾದ್ರೂ ರೈತರು ಬೆಳೆದ ತಾವೇ ಮಾರ್ತೀನಿ ಅಂತಂದ್ರೆ, ಬೇರೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೆ, ಅಂತವರಿಗೆ ಪೌಡರ್ ಮಾಡಿ ಕೊಡೋದಿತ್ತಂದ್ರೆ ನಮ್ಮ ಹತ್ರ ತಂದು ಕೊಟ್ರೆ ನಾವು ಪೌಡರ್ ಮಾಡಿ ಅವ್ರಿಗೆ ಪ್ಯಾಕ್ ಮಾಡಿ ಕೊಡ್ತೀವಿ. ಅವರು ಯಾಕಂದ್ರೆ ಫಾರಿನ್ ಕಂಪನಿಗಳು ಏನ್ ಮಾಡ್ತಾವ ಅಂದ್ರೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಪ್ರೊಸೆಸಿಂಗ್ ಯೂನಿಟ್ ಇಂದ ತಗೋತಾರೆ. ಆತರ ಇದ್ದಾಗ ನಾವು ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ ಒಂದು ಸರ್ವಿಸ್. ಸೊ ಅದಕ್ಕೆ ಚಾರ್ಜ್ ಮಾಡ್ತೀವಿ ಕೆಜಿಗೆ ಇಷ್ಟಂತ. ಇಲ್ಲಿವರೆಗೂ ಆರ್ಗ್ಯಾನಿಕ್ ಸರ್ಟಿಫೈಡ್ ರೈತರು ಯಾರು ಬಂದಿಲ್ಲ, ಬರ್ತಾರೆ ನ್ಯಾಚುರಲ್ ಮಾಡಿರ್ತಕ್ಕಂಥವ್ರು ಬರ್ತಾರೆ. ನಾವು ಅವ್ರಿಗೆ ಅದನ್ನ ಅಲೋ ಮಾಡಕ್ ಆಗಲ್ಲ ನಮ್ಮ ಪ್ಲಾಂಟ್ ಅಲ್ಲಿ. ಈಗ ನೀವು ಕೇಳಿದ ಪ್ರಶ್ನೆಗೆ, ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಈಗ ಸ್ವಲ್ಪ ಸ್ಲೋ ಡೌನ್ ಆಗಿದೆ, ಬಟ್ ಡಿಮ್ಯಾಂಡ್ ಆಗೇ ಇದೆ. ಆದ್ರೆ ಅದನ್ನ ರೆಸ್ಟ್ರಿಕ್ಷನ್ ನಾವು ಮೀಟ್ ಆಗ್ಬೇಕಂತಂದ್ರೆ ಸ್ವಲ್ಪ ನಮಗೆ ಲಾಭ ಬಹಳ ಕಡಿಮೆ ಆಗುತ್ತೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನು ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ನಮಗೆ ಒಂದು ಒಳ್ಳೆಯ ಒಂದು ಟರ್ನ್ ಓವರ್ ಆಗ್ತಾ ಇದೆ ಸರ್. ಹಂಗಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಇರಲಾರ್ದನ್ನ ಮಾರ್ಕೆಟ್ ಬಹಳ ಕಡಿಮೆ ಇದೆ. ಇದನ್ನ ನಾವು ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗ, ಒಂದು ನಮ್ಮ ಹ್ಯೂಮನ್ ಬೀಯಿಂಗ್ ಕನ್ಸಂಪ್ಷನ್ ಅಲ್ಲದೇನೆ ಇದನ್ನ ನಾವು 5 ವಿಧಗಳಲ್ಲಿ ನಾವು ಕ್ಯಾಟಗರೈಸ್ ಮಾಡಬಹುದು ಸರ್. ಒಂದು ದನಗಳಿಗೆ, ಎರಡನೇದು ಕುರಿ ಮತ್ತು ಕೋಳಿಗಳಿಗೆ ಒಂದು ಆಹಾರ ತಯಾರು ಮಾಡಬಹುದು, ಮತ್ತು ಇದನ್ನ ನಾವು ಫಿಶ್ಗೆ ಆಹಾರ ತಯಾರು ಮಾಡಬಹುದು. ಇದು ದೊಡ್ಡ ಮಾರ್ಕೆಟ್ ಬರ್ತಾ ಇರೋದು, ನಮ್ ಫ್ಯೂಚರ್ ಅಲ್ಲಿ ಚಾಲೆಂಜಿಂಗ್ ಆಗಿ ಬರ್ತಾ ಇರೋದು. ದನಗಳಿಗೂ ಮತ್ತು ಕುರಿಗಳಿಗೂ ಮತ್ತು ಮೀನುಕ್ಕೂ ನಾವು ಪೌಷ್ಟಿಕ ಆಹಾರ ಕೊಡೋ ಒಂದು ಪದ್ಧತಿ ಬರ್ತಾ ಇದೆ. ಆ ಒಂದು ದೃಷ್ಟಿಕೋನದಲ್ಲಿ ನಾನು ಮೊನ್ನೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡಿದಾಗ ಈ ಮಾರ್ಕೆಟ್ ತುಂಬಾ ಲುಕ್ರೇಟಿವ್ ಆಗಿದೆ ಹೊರಗಡೆ ದೇಶಗಳಲ್ಲಿ. ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಆಗ್ಯದಂತೀರಿ ತಾವು? ಆಗಿದ್ರೆ ಸರ್, ಬೇರೆ ದೇಶಗಳೆಲ್ಲ ಆಗಿದೆ. ನಮ್ಮ ದೇಶಗಳಲ್ಲಿ ಭೂಮಿ ವಾಸ್ತ ಆಗಿದೆ, ನಮ್ಮಲ್ಲಿ 5-6 ದಿನಸಿದ ಹುಲ್ಲುಗಳನ್ನ ಬೆಳೆದು ನಾವು ದನಗಳಿಗೆ ಈಜಿ ಮೇವು ಸಾಕಷ್ಟು ಸಿಗ್ತದೆ, ನಮ್ಮಲ್ಲಿ ಸಿಗ್ತದೆ. ಬೇರೆ ದೇಶಗಳಲ್ಲಿ ಆಗಿಲ್ಲ ಪರಿಸ್ಥಿತಿ. ಪ್ಲಸ್ ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ, ನಾವು ಹಾಲು ಉತ್ಪಾದನೆ ಬಗ್ಗೆ ಫೋಕಸ್ ಮಾಡ್ತಾ ಇದೀವಿ ಜಾಸ್ತಿ ಹಾಲು ಕೊಡೋ ರೀತಿಯಲ್ಲಿ. ನೀವು ನುಗ್ಗೆ ಪಲ್ಯನೆ ತಿನ್ಸೋದ್ರಿಂದ ಒಂದು ತಿಂಗಳು ನುಗ್ಗೆ ಪೌಡರ್ನ ನೀವು ಶೇಂಗಾದಿಂಡಿ ಅಥವಾ ಯಾವ್ದಾದ್ರು ಹಿಂಡಿ ಜೊತೆ ಮಿಕ್ಸ್ ಮಾಡಿಕೊಡೋದ್ರಿಂದ ಒಂದು ತಿಂಗಳಲ್ಲಿ ನೀವು ಹಾಲಿನ ನ್ಯೂಟ್ರಿಷನಲ್ ವ್ಯಾಲ್ಯೂನ ನೀವು ಟೆಸ್ಟ್ ಮಾಡಿದಾಗ ಚೇಂಜಸ್ ಆಗೋದ್ ನೋಡ್ಬೋದು. ಎರಡನೇದು ಹಾಲು ಉತ್ಪಾದನೆ ಜಾಸ್ತಿ ಕೊಡೋದ್ರಿಂದ ನೋಡ್ಬೋದು ನೀವು ಆಕಳಲ್ಲಿ. ಇವೆರಡನ್ನು ನಾನು ನನ್ನ ಹೊಲದಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಇನ್ನು ಆ ಪ್ರಾಡಕ್ಟ್ ಗಳನ್ನ ನಾನು ಮಾರ್ಕೆಟ್ ಗೆ ತಂದಿಲ್ಲ. ಅದನ್ನ ಆಲೋಚನೆ, ಇನ್ನು ಒಂದು ಸಮಾಲೋಚನೆ ನಡೀತಾ ಇದೆ ಸೈಂಟಿಸ್ಟ್ ಗಳ ಜೊತೆ. ಸ್ಟಾಫ್ ಅಂತ ನೀವು ಹೇಳಿದ ಪ್ರಶ್ನೆ ನಾ ಅರ್ಧಕ್ಕೆ ಬಿಟ್ಟೆ. ಸ್ಕಿಲ್ಡ್ ವರ್ಕರ್ಸ್ ನಮ್ಮಲ್ಲಿ 5 ಜನ ಇರ್ತೀವಿ ನಾವು ಫ್ಯಾಕ್ಟ್ರಿ. ಮಾರ್ಕೆಟಿಂಗ್ ನಾನು ಸೇಲ್ಸ್ ಹುಡುಗರನ್ನ ಇದರ ಕೌಂಟ್ ಮಾಡ. ಸ್ಕಿಲ್ಡ್ ವರ್ಕರ್ಸ್ ಅಂದ್ರೆ ಈಗ ಮಿಷಿನರಿ ಆಪರೇಟ್ ಮಾಡೋದು, ಪೌಡರ್ ಫಿಲ್ಲಿಂಗು, ವಾಷಿಂಗು, ಡ್ರೈಯಿಂಗ್, ಇದಕ್ಕೆಲ್ಲ ಒಂದು 5 ಜನ ಇದ್ರೆ ಸಾಕು ನನ್ನ ಹೊಲದ ಒಂದು ವಿಸ್ತೀರ್ಣಕ್ಕೆ ಅನುಗುಣವಾಗಿ. ಇದರಲ್ಲಿ ತುಂಬಾ ಬದಲಾವಣೆ, ಟೆಕ್ನಾಲಜಿ ಬಂದಿದೆ ಹೆವಿ ಮಾಡೆಲ್ ಅಲ್ಲಿ, ಬಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಜಾಸ್ತಿ ಆಗುತ್ತೆ. ನಾವು ಇಷ್ಟರಲ್ಲೇನೆ ಹಳ್ಳಿ ಜನರಿಗೆ ಕೆಲಸ ಕೊಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಹೈಟೆಕ್ ತುಂಬಾ ಮಾಡಿದರೆ ಮತ್ತೆ ನಮಗೆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಜಾಸ್ತಿ ಬೇಕಾಗ್ತಾರೆ. ಹೌದು, ಈ ನಮ್ಮಂತ ಊರುಗಳಲ್ಲಿ ನೀವು ಫ್ಯಾಕ್ಟ್ರಿ ಹಾಕಿದಾಗ ಏನಾಗುತ್ತೆ ಅಂದ್ರೆ, ಒಂದು ಟೆಕ್ನಿಕಲ್ ಸಪೋರ್ಟ್ ತಗೋಬೇಕಂದ್ರೆ ಬೆಂಗಳೂರಿಂದ ಕರೆಸ್ಬೇಕು, ಬಾಂಬೆಯಿಂದ ಕರೆಸ್ಬೇಕು, ಹೈದರಾಬಾದಿಂದ ಕರೆಸ್ಬೇಕು, ಈ ಒಂದು ತೊಂದರೆಗಳು ಬರೋದು ಸಹಜವಾಗಿ ಬರುತ್ತೆ. ಅದೇ ಬೆಂಗಳೂರು ಸಿಟಿಯಲ್ಲಿ ನಾವು ಪ್ರೊಡಕ್ಷನ್ ಯೂನಿಟ್ ಹಾಕಿದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ ಹೊರತು ಸಪೋರ್ಟ್ ಜಲ್ದಿ, ಇಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ ಸಪೋರ್ಟ್ ಇರೋದಿಲ್ಲ, ಸ್ವಲ್ಪ ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಹೋಗ. ಸೊ ಇನ್ನು ಮಾರ್ಕೆಟ್ ಅಂತ ಬಂದಾಗ ನಾವು ಇತ್ತೀಚಿನ ದಿನಗಳಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಫೋಕಸ್ ಮಾಡಿದಾಗ ಇನ್ನೂ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ ಒಂದನೇದು. ಎರಡನೇದು ಏನಂದ್ರೆ ಮಾರ್ಕೆಟ್ ಅಲ್ಲಿ ಅವೇರ್ನೆಸ್ ಇಲ್ಲ. ಸೊ ಓನ್ಲಿ ಮೆಟ್ರೋ ಸಿಟಿಗಳಲ್ಲಿ ಇದು ಮಾರ್ಕೆಟ್ ಚೆನ್ನಾಗಿ ಆಗ್ತಾ ಇದೆ. ನಂದು ಉದ್ದೇಶ ಏನಂದ್ರೆ ಹಳ್ಳಿಗಳಲ್ಲಿ ನಾವು ಜಾಸ್ತಿ ಮಾಡೋಣ, ಹಳ್ಳಿಗಳಲ್ಲಿ ಆರೋಗ್ಯ ಸುಧಾರಿಸಿದ್ರೆ ನಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ರೈತ ವರ್ಗದವರಿಗೆ. ಈಗ ನೀವು ಮಾರ್ಕೆಟ್ ಮಾಡಬೇಕು ಅಂತಂದಾಗ ಈಗೇನು ತಮ್ಮ ಏರಿಯಾದ ಅದಕ್ಕೆ ಕನೆಕ್ಟಿವಿಟಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್, ಅಂತ ಒಂದು ಕನೆಕ್ಟಿವಿಟಿ ಇರಲಾರ್ದಕ್ಕೂ ಕೂಡ ತಮಗೆ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತದ? ಸದ್ಯಕ್ಕೆ ಕೊರೋನಾದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಆಗಿತ್ತು, ಆದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಮಾರ್ಕೆಟ್ಗೆ ಅಂತರ್ಜಾಲವನ್ನು ನಾವು ಬಹಳಷ್ಟು ಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀವಿ. ಇ ಕಾಮರ್ಸ್ ಪೋರ್ಟಲ್ ಮಾಡಿದೀವಿ. ಇ ಕಾಮರ್ಸ್ ಪೋರ್ಟಲ್ ಅಲ್ಲಿ ಯಾರಾದ್ರೂ ವೆಬ್ಸೈಟ್ ಹೋಗಿ ಮೊಬೈಲ್ ಇಂದನೂ ವೆಬ್ಸೈಟ್ ಹೋಗಿ ಅವರು ಪರ್ಚೇಸ್ ಮಾಡಬಹುದು. ಅವ್ರ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಇಂದ ಪರ್ಚೇಸ್ ಮಾಡಬಹುದು ಒಂದನೇ ಆಪ್ಷನ್. ಎರಡನೇ ಆಪ್ಷನ್ ಒಂದು ಕಾಲ್ ಸೆಂಟರ್ ನಂಬರ್ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಅಲ್ಲಿಗೆ ಏನಂದ್ರೆ ಅವ್ರು ಕಾಲ್ ಮಾಡಿಬಿಟ್ಟು ಅವರಿಗೆ ತಮ್ಮ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಕಳಿಸಿದ್ರೆ ಅವ್ರದ್ದು ಫೋನ್ ಪೇ ಅಥವಾ ಎಟಿಎಂ ಅಥವಾ ಪೇಟಿಎಂ ಇಂದ ಮಾಡಿದಾಗ ಅದನ್ನ ನಾವು ಅವ್ರ ಅಡ್ರೆಸ್ಗೆ ಕಳಿಸ್ತೀವಿ ಅಂತ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದೀವಿ ಸರ್. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಕೊರಿಯರ್ ಸರ್ವಿಸ್, ಪ್ರೈವೇಟ್ ಕೊರಿಯರ್ ಸರ್ವಿಸಸ್ ಇಂದ ನಾವು ಎಲ್ಲರಿಗೂ ಕೊಡ್ತಾ ಇದೀವಿ ಸರ್. ಈಗ ತಮ್ಮ ಒಂದು ಏನು ಉದ್ಯಮವನ್ನ ನೋಡಿ ಅನೇಕರು ಇಲ್ಲಿ ಕಲಿಬಹುದು, ಇಲ್ಲಿ ನೋಡಿಕೊಂಡು ನಾವು ಕೂಡ ಮಾಡೋಣ ಅನ್ನುವಂತ ವಿಚಾರ ಇಟ್ಕೊಂಡಂಥವ್ರು ಬಂದಾಗ ತಾವು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಅಥವಾ ಅವರಿಗೆ ತಿಳಿಸಿ ಹೇಳುವಂತಹದ್ದು ಒಂದು ಕೆಲಸ ಮಾಡ್ತಾ ಇದ್ದೀರಿ? ತಾವಂತೂ ಸಾಕಷ್ಟು ಜನರಿಗೆ ಈಗ ಉದ್ಯೋಗ ಕೊಟ್ಟಿದ್ದೀರಿ. ತಮ್ಮಲ್ಲೇ ಕೆಲಸ ಮಾಡ್ತೀನಿ ಅಂತ ಬರುವಂತಹ ಏನು ಯುವಕರು ಇರ್ತಾರೆ, ಅವರಿಗೂ ಕೂಡ ತಮ್ಮಲ್ಲಿ ಈ ಒಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಒಂದು ಕೆಲಸ ಕೊಡುವಂಥದ್ದಾಗಲಿ ಅಥವಾ ಅವರೇ ತಮ್ಮ ಒಂದು ಉದ್ಯಮವನ್ನ ಬೆಳೆಸ್ಕೊಂಡು ಹೋಗುವಂತಹ ಒಂದು ನಿಟ್ಟಿನೊಳಗೆ ತಾವೇನಾದರೂ ಅವರಿಗೆ ಸಹಾಯ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ? 100% ಸರ್. ನಾವು ಮಾಡಿರೋದು ಒಬ್ಬರ ಕೈಲಿ ಮಾಡೋಕ್ ಆಗಲ್ಲ ಅಂತ ನಮ್ಮ ಸುತ್ತಮುತ್ತ ನಮ್ಮ ಕರ್ನಾಟಕದವರು ಆ ಒಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕು, ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಎಂಟರ್ಪ್ರಿನರ್ಸ್ ಇರ್ತಾರೆ, ಸೊ ಎನರ್ಜೆಟಿಕ್ ಆಗಿರ್ತಕ್ಕಂಥವ್ರು ಮುಂದೆ ಬರಬೇಕು. ಒಂದು ಕಷ್ಟ ಅನ್ನೋದು ಇರುತ್ತೆ, ಕಷ್ಟನ ನಾವು ಮೀರಿ ಹೋದಾಗ ಮಾತ್ರ ಸುಖ ಸಿಗಬೇಕು ಸರ್. ನಮ್ಮಲ್ಲಿ ಈಗ ಕನಿಷ್ಠ ಅಂದ್ರು ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲಾ ಭಾಗದಿಂದ ರೈತರುಗಳು ಬರ್ತಾ ಇದ್ರು. ಮತ್ತೆ ಕೊರೋನಾಕ್ಕಿಂತ ಮುಂಚೆ ನಾವು ರೆಸ್ಟ್ರಿಕ್ಷನ್ ಹಾಕಿರ್ಲಿಲ್ಲ, ಬಹಳಷ್ಟು ಜನ ರೈತರು ಬಂದು ಹೋಗಿದ್ದಾರೆ, ಸಾವಿರಾರು ಗಟ್ಟಲೆ ರೈತರು ಬರ್ತಾ ಇರ್ತಾರೆ. ಕೆಲವೊಂದ್ಸಲ ಅದು ನಮ್ಗೆ ತೊಂದರೆನೂ ಆಗುತ್ತೆ, ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ ಪ್ರೊಸೆಸಿಂಗ್ ಪ್ಲಾಂಟ್ ಅಲ್ಲಿ ಬಿಡಕ್ಕಾಗ, ಅವರು ಸ್ನಾನ ಮಾಡಿರ್ತಾರೋ ಇಲ್ಲೋ, ಜ್ವರ ಬಂದಿರುತ್ತೋ ಇಲ್ಲೋ, ಅಥವಾ ಯಾವ್ದಾದ್ರು ಕಂಟಾಮಿನೇಷನ್ ಏರಿಯಾದಿಂದ ಬಂದಿರ್ತಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ, ಇದನ್ನ ಆರ್ಗ್ಯಾನಿಕ್ ಆಗಿ ಕೊಡ್ತಾ ಇರೋದ್ರಿಂದ ಇದು ಏನಾದ್ರೂ ಟೆಸ್ಟ್ ಫೇಲ್ ಆಯ್ತು ಅಂದ್ರೆ ನನಗೆ ಹೊಡೆತ ಬರುತ್ತೆ. ಅದಕ್ಕಾಗಿ ನಾವು ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ನಾವಿದ್ದಾಗ ಯಾವ್ದು ಪ್ರೊಡಕ್ಷನ್ ನಡೀಲಾರ್ದಾಗ ನಾವು ಬಂದಂತ ವಿದ್ಯಾರ್ಥಿಗಳು ಕಾಲೇಜ್ ಯೂನಿವರ್ಸಿಟಿಯಿಂದ ಬರ್ತಾರೆ, ಬಾಗಲಕೋಟೆ ರಾಯಚೂರು ಯೂನಿವರ್ಸಿಟಿಯಿಂದ ಇಂಟರ್ನ್ಶಿಪ್ ಬರ್ತಾರೆ, ನಮ್ದು ಫಾರ್ಮಿಂಗ್ ಪ್ರಾಕ್ಟೀಸ್ ನೋಡಕ್ ಬರ್ತಾರೆ, ವಿಸಿಟ್ ಅಂತ ಬರ್ತಾರೆ, ಟೂರ್ ಅಂತ ಬರ್ತಾರೆ, ಅದಕ್ಕೆಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಸೊ ಮತ್ತೆ ಈ ರೈತರು ಬಂದ್ರೂ ಅವ್ರಿಗೆ ಏನು ತೋರಿಸಿ ಕಳಿಸ್ತೀವಿ ಸರ್. ಮತ್ತೆ ಈಗ ಎಂಟರ್ಪ್ರಿನರ್ಸ್ ಅಂತ ಬರ್ತಾರೆ ಕೆಲವೊಬ್ರು, ನಾನು ಮಾಡ್ಬೇಕು ಸರ್, ನಮ್ಮ ಹತ್ರ ಹೊಲ ಇಷ್ಟು 100 ಎಕರೆಗೆ ದುಡ್ಡಿದೆ. ಸೊ ಅವ್ರು ಬರ್ತಾರೆ, ಬಂದ ಮೇಲೆ ನೋಡಿ ಯೋ ಇದು ಕಷ್ಟ ಇದೆ ಅಂತ ಅನ್ಕೊಂಡ್ಮೇಲೆ ಸೈಲೆಂಟ್ ಆಗ್ಬಿಡ್ತಾರೆ. ನನಗೇನಂತಂದ್ರೆ ಈ ಹೊಸ ಜನರೇಷನ್ ಹೊರಗಡೆ ಬರಬೇಕು, ತಮ್ಮ ಒಂದು ಶೆಲ್ ಇಂದ ಹೊರಗಡೆ ಬರಬೇಕು, ಅಂದ್ರೆ ಕಂಫರ್ಟ್ ಜೋನ್ ಇಂದ ಹೊರಗಡೆ ಬರಬೇಕು. ಇದೇ ಬೆಳೆನೆ ಮಾಡಿ ಅಂತ ನಾನು ಏನು ಅವ್ರಿಗೆ ಒತ್ತಾಯ ಮಾಡೋದು, ಯಾವುದೇ ಬೆಳೆಯನ್ನ ನೀವು ಆರ್ಗ್ಯಾನಿಕ್ ಆಗಿ ಬೆಳೆದು ಒಂದು ವ್ಯಾಲ್ಯೂ ಅಡಿಷನ್ ಮಾಡಿದಾಗ, ಈಗ ನೀವು ನೋಡ್ತಾ ಇರ್ತಾರೆ ಟಿವಿ ಮಾಧ್ಯಮದಲ್ಲಿ ಬಹಳಷ್ಟು ಮಿಲೆಟ್ ಪ್ರಾಡಕ್ಟ್ಸ್ ಬರ್ತಾ ಇದೆ, ಬಹಳಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ ಬರ್ತಾ ಇದೆ ಮೆಡಿಸಿನಲ್ ಪ್ಲಾಂಟ್ಸ್ ಮೇಲೆ, ಸೇಮ್ ಮೆಥಡ್ನೇ ಅವ್ರು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಬಟ್ ಪ್ರಾಡಕ್ಟ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಇದನ್ನ ಕಲಿಯೋಕೆ ಬರ್ತಾ ಇದಾರೆ ಇತ್ತೀಚೆಗೆ ಕೆಲವೊಂದು ಡಾಕ್ಟರ್ಸ್ ಇಂಜಿನಿಯರ್ಸ್ ಬರ್ತಾ ಇದಾರೆ, ನೋಡಕ್ಕೆ ಖುಷಿ ಆಗುತ್ತೆ. ಬಟ್ ಒಂದು ಅವರು ಒಂದು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ವಸತನವನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ನಾವು ನಮ್ಮದೇ ಆದ ಒಂದು ದೇಶಕ್ಕೆ ಒಂದು ವಾಪಸ್ ಕೊಡೋ ಒಂದು ಕಾರ್ಯಕ್ರಮದಲ್ಲಿ ನಾವು ರೈತರಾಗಿ ಮಾಡಬೇಕಾಗಿದೆ. ಅದಕ್ಕೆ ಎಂಟರ್ಪ್ರಿನರ್ಸ್ ಅಷ್ಟೇ ಮುಂದೆ ಬರಬೇಕು. ಗೌರ್ಮೆಂಟ್ ಮೇಲೆ ನಾವು ಎಲ್ಲದನ್ನು ಡಿಪೆಂಡ್ ಆಗೋದು ನನಗೆ ಅಷ್ಟೊಂದು ಸರಿ ಅನ್ಸಲ್ಲ. ಗೌರ್ಮೆಂಟ್ ತಂದ ಎಲ್ಲಾ ಪ್ರಯತ್ನಗಳಲ್ಲಿಯೂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದಾರೆ. ನೀವು ಸಬ್ಸಿಡಿಗೆ ಅಂತ ಬಂದಾಗ ರೈತರಿಗೆ ನಮ್ಗೆ ಡ್ರಿಪ್ಗೂ ಕೊಟ್ಟಿದ್ದಾರೆ, ಸೋಲಾರ್ ಡ್ರೈಯರ್ಗೂ ಕೊಟ್ಟಿದ್ದಾರೆ, ಕೆರೆಗೂ ಕೊಟ್ಟಿದ್ದಾರೆ, ಎಲ್ಲಾ ತರದ ಟ್ರ್ಯಾಕ್ಟರ್ಗೂ ಕೊಟ್ಟಿದ್ದಾರೆ. ಎಲ್ಲರೂ ಏನಂತಂದ್ರೆ ಆ ಸಬ್ಸಿಡಿಗಳನ್ನ ಯೂಸ್ ಮಾಡ್ಕೊಳ್ಬೇಕು. ಯೂಸ್ ಮಾಡಿಕೊಂಡು ನಾವನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಾಗ ಮಾತ್ರ ಗೌರ್ಮೆಂಟ್ ನಮ್ಮನ್ನ ರೆಕಗ್ನೈಸ್ ಮಾಡುತ್ತೆ. ಅವ್ರಿಗೂ ಒಂದು ಖುಷಿ ಇರುತ್ತೆ, ನಾವು ಗೌರ್ಮೆಂಟ್ ಫಂಡ್ ಅನ್ನು ಕೊಟ್ಟಿದೀವಿ, ಅದನ್ನ ಯೂಸ್ ಆಗಿದೆ. ನಮ್ಮಲ್ಲಿ ಇರತಕ್ಕಂತ ಕೊಪ್ಪಳ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಲಿ, ಕೆವಿಕೆ ಗಂಗಾವತಿ ಅವರಾಗ್ಲಿ, ತುಂಬಾ ಸಹಾಯ ಮಾಡ್ತಾರೆ ಸರ್. ಆಕ್ಚುಲಿ ಬರ್ತಾರೆ, ತಾವೇ ಕನ್ಸಲ್ಟ್ ಮಾಡಿ ಬಸವರ ಇದನ್ ಮಾಡಿ, ಇದನ್ ಚೇಂಜಸ್ ಮಾಡಿ, ಇದನ್ನ ನಿಮ್ಗೆ ಒಳ್ಳೇದಾಗತ್ತೆ. ಇದರಿಂದ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಪ್ಪಳದವ್ರು ತುಂಬಾ, ನಾವು ಎಷ್ಟೋ ಸಲ ಹೇಳ್ತೀವಿ ಸರ್ ಇಲ್ಲ ಬೇರೆ ಯಾರಿಗಾದ್ರೂ ಸಬ್ಸಿಡಿ ಕೊಡಿ, ಅವರಂತರ ಮಾಡೋರೇ ಇಲ್ಲ ಸರ್ ಅಂತ. ಹೀಗಿದ್ದಾಗ ನಾವು ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ರಿಸರ್ವ್ ಫಾರ್ಮರ್ ಫಂಡ್ ಏನಿದೆ ಅದು ವಾಪಸ್ ಹೋದಾಗ ಅದು ಯಾವುದೇ ದೇಶದ ಒಂದು GDP ಗ್ರೋತ್ ಗೆ ಒಂದು ಇದಾಗಲ್ಲ ಅನ್ನೋದು ನನ್ನ ಭಾವನೆ. ಈಗ ತಾವು ಇದೇನು ಉದ್ಯಮ ಮಾಡಿದ್ದೀರಿ, ಇದಕ್ಕೆ ತಮ್ಮ ಬಂಡವಾಳ ಎಷ್ಟು ಹಾಕಿದ್ದೀರಿ ಇದಕ್ಕೆ ಇಲ್ಲಿ ತನಕ? ಸೀಕ್ರೆಟ್ ಆಗಿ ಉಳಿಬೇಕು ಸರ್. ಈಗ ಒಂದು ಅಂದಾಜು ನನಗೆ ಕೊಡ್ರಿ, ಒಂದು ಯೂನಿಟ್ ನಾವು ಒಂದು ಎಕರೆದ್ ನಾವು ಮಾಡಬೇಕು ಅಥವಾ ಒಂದು 10 ಎಕರೆದ್ ನಾವು ಮಾಡಬೇಕು ಅಂತಂದ್ರೆ ಎಷ್ಟು ಖರ್ಚಾಗ್ತದೆ ಇದ್ರ ಮೇಲೆ? ಒಳ್ಳೆ ಪ್ರಶ್ನೆ ಸರ್ ಇದು. ನೀವು ಉದ್ಯಮಿಗಳಾಗಬೇಕಾದ್ರೆ ಬೇರೆ ಬಂಡವಾಳ, ಫಾರ್ಮರ್ ಆಗ್ಬೇಕಾದ್ರೆ ಬೇರೆ ಬಂಡವಾಳ. ನಾನು ಫಾರ್ಮರ್ ಆಗಿ ಮೊದಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಎಕರೆಗೆ ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಕನಿಷ್ಠ ಅಂದ್ರೆ 80,000-90,000 ಖರ್ಚು ಬರುತ್ತೆ. ಯಾಕಂದ್ರೆ ನೀವು ಹೊಲನ ಹದ ಮಾಡ್ಕೋಬೇಕು, ಅದಕ್ಕೆ ಬೇಕಾದಂತ ಇನ್ಪುಟ್ಗಳನ್ನ ರೆಡಿ ಮಾಡ್ಕೋಬೇಕು, ಡ್ರಿಪ್ ರೆಡಿ ಮಾಡ್ಕೋಬೇಕು, ಪೈಪ್ ಲೈನ್ ರೆಡಿ ಮಾಡ್ಕೋಬೇಕು, ಇವೆಲ್ಲ ಖರ್ಚುಗಳನ್ನ ಇಟ್ಕೊಂಡಾಗ ಒಂದು ಫಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ, ಬಟ್ ಲಾಭ ಕಡಿಮೆ ಆಗುತ್ತೆ, ಲಾಭ ಆಗೇ ಆಗುತ್ತೆ. ನಿಮ್ 40,000-50,000 ರೂಪೀಸ್ ಲಾಭ ಆಗೇ ಆಗುತ್ತೆ. ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಅರ್ಧ ಖರ್ಚು ಜಾಸ್ತಿ ಕಡಿಮೆ ಆಗೋದ್ರಿಂದ ನಿಮ್ಗೆ ನೆಕ್ಸ್ಟ್ ಇಯರ್ ಲಾಭ ಜಾಸ್ತಿ ಆಗುತ್ತೆ, 60,000-80,000 ರೂಪೀಸ್ ಲಾಭ ಆಗುತ್ತೆ. ಅಥವಾ ಕೆಲವೊಬ್ರು ಜಾಣ ರೈತರು ಏನ್ ಮಾಡ್ತಾರೆ, 1 ಲಕ್ಷ ಮೇಲೇನು ಜಾಬ್ ಮಾಡ್ಕೋತಾರೆ, 1.5 ಲಕ್ಷ, ಕೆಲವರು 2 ಲಕ್ಷ ತನೂ ಮಾಡ್ಕೋತಾರೆ. ಅವರವರ ಒಂದು ಅನುಭವ ಮತ್ತು ಅದನ್ನ ಕೌಂಟ್ ಮಾಡುತ್ತೆ. ಸೊ ಒಂದು 10 ಎಕರೆ ಮಾಡ್ಬೇಕಂದ್ರೆ ನೀವು ಒಂದು 5-6 ಲಕ್ಷ ಇಟ್ಕೊಂಡು ಹೋಗ್ಬೇಕು ಸರ್, ಕಡಿಮೆ ಕಡಿಮೆ ಅಂದ್ರೆ. ಉಳಿದ ಸಬ್ಸಿಡಿಗಳನ್ನೆಲ್ಲ ತಗೊಳ್ಬಹುದು ನೀವು. ಅಷ್ಟಾದ್ಮೇಲೆ ನಿಮ್ಗೆ ಪ್ರತಿ ವರ್ಷ ನಿಮ್ಗೆ ನಿಮ್ಮ 10 ಎಕರೆಯಿಂದ 10 ಲಕ್ಷ ತಕೊತ ಹೋಗ್ಬೋದು. ಆದ್ರೆ ನಿಮ್ಗೆ ಅದಕ್ಕೆ ಸೋಲಾರ್ ಡ್ರೈಯರ್ ಅಂತ ಒಂದ್ ಬರುತ್ತೆ, ವಾಷಿಂಗ್ ಯೂನಿಟ್, ಸೋಲಾರ್ ಡ್ರೈಯರ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇವನ್ನೆಲ್ಲವನ್ನು ಕೂಡಿಸಿ ಹೇಳ್ತಾ ಇದ್ದೀನಿ, ಅದೆಲ್ಲವನ್ನು ನೀವು ಹಾಕಿದಾಗ ಮಾತ್ರ ನಿಮ್ಗೆ ಉತ್ಕೃಷ್ಟ ಬೆಳೆ ಬರೋಕ್ ಸಾಧ್ಯ. ಇನ್ನು ಉದ್ಯಮಿಯಾಗಿ ಮಾಡ್ಬೇಕಂದ್ರೆ, ಅಥವಾ ಇನ್ನು ಫಾರ್ಮರ್ ಅಲ್ಲಿ ಇನ್ನೊಂದೆರಡು ಸ್ಟೆಪ್ ಇದೆ ಸರ್. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನೀವು ಕಂಪ್ಲೀಟ್ ಮಾಡ್ಲೇಬೇಕು, ಇಟ್ ಟೇಕ್ಸ್ 3 ಇಯರ್ಸ್ ಟು ಫಿನಿಶ್ ದಿ ಕಂಪ್ಲೀಷನ್. ಅದನ್ನ ನಾವು ಫಸ್ಟ್ 3 ಇಯರ್ಸ್ ಅಲ್ಲಿ ಏನ್ ಮಾಡ್ಬೋದು, ನಾವೇನ್ ಸರ್ ಖಾಲಿ ಯಾರಿಗೆ ಕೊಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ ರೈತರಲ್ಲಿ. ನೀವು ನಿಮ್ಮ ಬೆಳೆನೆ ಬೆಳೆಯಿರಿ, ಅದೇ ಬೆಳೆನ ನೋಂದಾವಣೆ ಮಾಡಿ, 2.5 ವರ್ಷದವರೆಗೆ ಅದೇ ಇರಲಿ, 2.5 ವರ್ಷ ಆದ ತಕ್ಷಣ ನುಗ್ಗೆ ಬೆಳೆಯನ್ನ ಮರು ನೋಂದಾವಣೆ ಮಾಡಿ ಅದರೊಳಗಡೆ, ಅವಾಗ ನೀವು ನುಗ್ಗೆ ಸ್ಟಾರ್ಟ್ ಮಾಡಿ, ಅವಾಗ ನಿಮ್ಗೆ ಆರ್ಗ್ಯಾನಿಕ್ ಆಗಿ ಹೊರಗಡೆ ಬರುತ್ತೆ. ಇನ್ನ ಉದ್ಯಮಿಯಾಗಿ ಹೇಳ್ಬೇಕಂದ್ರೆ ನಿಮ್ಮ ಕೆಪಾಸಿಟಿ ಮೇಲೆ ನೀವು ಇದು ಹೋಗುತ್ತೆ. ಒಂದು ಇಂಡಸ್ಟ್ರಿಯಲ್ ಕನ್ವರ್ಷನ್ ಲ್ಯಾಂಡ್ ಇರಬೇಕು, ಅದಕ್ಕೆ ತಕ್ಕವಾದ ಲೈಸೆನ್ಸ್ ತಗೋಬೇಕು, ನೀವು FSSI ಲೈಸೆನ್ಸ್ ತಗೊಳ್ಬೇಕು, ಆರ್ಗ್ಯಾನಿಕ್ ಲೈಸೆನ್ಸ್ ತಗೊಳ್ಬೇಕು, ರಿಕ್ವೈರ್ಡ್ ಸರ್ಟಿಫಿಕೇಶನ್ ಮಾಡಿಸ್ಬೇಕು, ರಿಕ್ವೈರ್ಡ್ ಕನ್ಸಲ್ಟೆಂಟ್ಗಳನ್ನ ಇಟ್ಕೋಬೇಕು, ನ್ಯೂಟ್ರಿಷನ್ಗಳ ಜೊತೆ ಕೆಲಸ ಮಾಡಬೇಕು, ಸೈಂಟಿಸ್ಟ್ಗಳ ಜೊತೆ ಕೆಲಸ ಮಾಡಬೇಕು. ಒಂದು ಉದ್ಯಮಿಯಾಗಿ ಹೇಳ್ತಾ ಇದೆ, ಸ್ಕಿಲ್ಡ್ ಲೇಬರ್ಸ್ ಬೇಕು, ಹೈಟೆಕ್ ಮಿಷಿನ್ಸ್ ಬೇಕು. ಅದರಲ್ಲಿ ನೀವು ಕಾಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ತಕ್ಕ ಹಾಗೆ ಯಾವ್ಯಾವ ವಾಲ್ಯೂಮ್ ಅನ್ನು ಮಾಡ್ತೀರಿ, ಎಷ್ಟು ಟರ್ನ್ ಓವರ್ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಒಂದು 5 ಕೋಟಿಯಿಂದ ಒಂದು 10 ಕೋಟಿವರೆಗೂ ಬೇಕಾಗುತ್ತೆ. ಸಪೋಸ್ ನಾನು ಒಂದು 2 ಕೋಟಿದಲ್ಲಿ ಮಾಡ್ತೀನಿ ಅಂದ್ರೆ ಮಾಡಬಹುದು, ಇಲ್ಲ ಅಂತೆ, ನಿಮ್ಮ ಪ್ರಾಡಕ್ಟ್ ಲಿಮಿಟ್ಸ್ ಆಗತ್ತೆ ಅಷ್ಟೇ. ಆದ್ರಿಂದ ನನ್ನ ಕೇಳಿದ್ರೆ ನಿಮ್ದೇ ಜಾಗ ಇತ್ತು, ಇನ್ನೂ ಖರ್ಚು ಕಡಿಮೆ, ನಿಮ್ದೇ ಬಿಲ್ಡಿಂಗ್ ಇತ್ತು, ಇನ್ನೂ ಖರ್ಚು ಕಡಿಮೆ, ನಿಮ್ದೇ ಮಿಷಿನರೀಸ್ ಇದ್ದು ಆಲ್ರೆಡಿ ಅಂದ್ರೆ ಇನ್ನೂ ಖರ್ಚು ಕಡಿಮೆ ಆಗುತ್ತೆ. ಮಿಷಿನರೀಸ್ ಅಲ್ಲಿನೂ ಎಲ್ಲವೂ ಫುಡ್ ಗ್ರೇಡ್ ಒಳ್ಳೆ ಸ್ಟೀಲ್ ಇಂದ ಮಾಡಿರ್ತಕ್ಕಂತ ಮಿಷಿನರಿ ಖರೀದಿ ಮಾಡಿದಾಗ ನಿಮ್ಗೆ ಒಳ್ಳೆ ಒಂದು ಇದು ಬರುತ್ತೆ, ಉತ್ಪನ್ನ ಬರುತ್ತೆ. ಇದು ನಿಮ್ ಕ್ಯಾಟಗರೈಸೇಷನ್ ಇದೆಯಲ್ಲ ಸರ್, ಅದ್ರ ಮೇಲೆ ನಿಮ್ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ವಾಲ್ಯೂಮ್ ಆಫ್ ಬಿಸ್ನೆಸ್ ಮಾಡೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಕಡಿಮೆ ಕಡಿಮೆ ಅಂದ್ರೂ ನಿಮ್ಗೆ 2 ಕೋಟಿಯಿಂದ 3 ಕೋಟಿ ಬೇಕು. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅನ್ಕೊಳ್ಳಿ, ಆದ್ರೆ ನಾನು ಎಲ್ಲಾ ರೈತರಿಗೂ ಮಾಡಕ್ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ ಬೇಕಾದಂತ ಎಲ್ಲದನ್ನು ನಾನು ಪ್ರೊಸೆಸಿಂಗ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿ. ಇಲ್ಲಿ ದುರಾದೃಷ್ಟವಶಾತ್ ಏನಾಗ್ತಾ ಇದೆ ಅಂದ್ರೆ, ರೈತರು ಸಾವಯವ ಕೃಷಿ ಕಡೆ ವಾಲ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಂದಿದ್ದಾರೆ, ಈಗ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಆಂಧ್ರದಿಂದ ಬಂದಿದ್ದಾರೆ ಒಬ್ರು, 40 ಎಕರೆ ನಾನು 3 ವರ್ಷ 4 ವರ್ಷ ಕೆಳಗಡೆ ಅವ್ರಿಗೆ ಭೇಟಿಯಾಗಿದ್ದೆ. ಅವಾಗ ಹೇಳಿದೆ, ನೀವು ಎಂದು ಸರ್ಟಿಫಿಕೇಟ್ ಆಗುತ್ತೋ ನಿಮ್ದು ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಸಪೋರ್ಟ್ ಮಾಡಿ. 3 ವರ್ಷ ಮುಗಿದ್ಮೇಲೆ ಎಕ್ಸಾಕ್ಟ್ಲಿ ಅವ್ರ ಸರ್ಟಿಫಿಕೇಟ್ ತಗೊಂಡು ನನ್ನ ಹತ್ರ ಬಂದ್ರು, 40 ಎಕರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಯಾರು ಅದು ಒಂದು ಒಂದು ನಿಷ್ಠೆ ಇಟ್ಕೊಂಡು ಕೆಲಸ ಮಾಡ್ತಾರೋ ಅವ್ರಿಗೆ ಡೆಫಿನೆಟ್ಲಿ ಕರ್ನಾಟಕದ ಎಲ್ಲಾ ಭಾಗದ ರೈತರುಗಳಿಗೂ ನಾವು ಮಾಡ್ತೀವಿ. ಈ ಬೆಳೆ ಮಾತ್ರ ಸೂಕ್ತ ಆಗೋದಂದ್ರೆ ಈ ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ, ಬಿಜಾಪುರ ಮತ್ತೆ ಬಳ್ಳಾರಿ, ದುರ್ಗತನ ಮಾತ್ರ ಅದು ಒಳ್ಳೆ ಬಿಸಿಲು ಇರತಕ್ಕಂತ ಪ್ರದೇಶ ಇರೋದ್ರಿಂದ ಎಲ್ಲಿ ಬಿಸಿಲು ಚೆನ್ನಾಗಿರುತ್ತೋ ಅಲ್ಲಿ ನುಗ್ಗೆ ಎಲೆಯಲ್ಲಿ ಔಷಧಿ ಗುಣಗಳು ಚೆನ್ನಾಗಿ ಬರುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿವಸದೊಳಗ ಕ್ಲೈಮೇಟು ಬಹಳಷ್ಟು ತೊಂದರೆ ಕೊಡ್ತಾ ಇದೆ, ಅಕಾಲಿಕವಾದಂತಹ ಮಳೆ ಆಗುವಂತದ್ದು ಅಥವಾ ಏರುಪೇರು ಸಿಕ್ಕಾಪಟ್ಟೆ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗ ಏನು ಪ್ಲಾಂಟೇಶನ್ಸ್ ಇರ್ತಾವ ಅದಕ್ಕೆ ಏನಾದರೂ ತೊಂದರೆ ಆಗುವಂತದ್ದು, ರೋಗ ರುಜಿನ ಬರುವಂತದ್ದು, ಸಮಸ್ಯೆ ಆಗುವಂತದ್ದು ಏನಾದರೂ ಸವಾಲು ತಮಗೆ ಬಂದಿದೆ ಅಂತೀರಿ? 100% ಸರ್. ಆಕ್ಚುಲಿ ನಮ್ಗೆ 2 ವರ್ಷ 5 ಅತಿವೃಷ್ಟಿನೇ ಆಗೋಗಿದೆ. ಎಲೆ ಕಡಿಮೆ, ಎಲೆಗೆ ನಮ್ ನುಗ್ಗೆ ಒಂದ್ ಬೆಳೆಗೆ ನೀರ್ ಕಡಿಮೆ ಬೇಕು. ನಾವು 2 ತರ ಮೇಜರ್ ಆಗಿ ಕ್ಯಾಟಗರಿ ಮಾಡಿದ್ರೆ, ಒಂದು ರೆಡ್ ಸಾಯಿಲ್, ಒಂದು ಬ್ಲಾಕ್ ಸಾಯಿಲ್ ಅಂತ ಮಾಡಿದ್ರೆ, ರೆಡ್ ಸಾಯಿಲ್ ಸ್ವಲ್ಪ ಮಟ್ಟಿಗೆ ನೀರು ಬೇಗ ಪರ್ಕ್ಯುಲೇಟ್ ಆಗೋದ್ರಿಂದ ನಿಮ್ಗೆ ಲಾಸ್ ಆಗೋದಿಲ್ಲ. ಬ್ಲಾಕ್ ಸಾಯಿಲ್ ಅಲ್ಲಿ ನೀರು ಜಾಸ್ತಿ ಹಿಡಿಯೋದ್ರಿಂದ ಎಲೆಗಳು ಜಲ್ದಿ ಉದುರಿ ಬಿಡ್ತಾವೆ ಹಣ್ಣಾಗಿ, ಅಂದ್ರೆ ನೈಟ್ರೋಜನ್ ಫಿಕ್ಸ್ ಆಗ್ಬಿಡ್ತದೆ. ರೆಡ್ ಸಾಯಿಲ್ ಅಲ್ಲಿ ಸ್ವಲ್ಪ ಕಡಿಮೆ ಫಿಕ್ಸ್ ಆಗುತ್ತೆ, ಅದರಿಂದ ನಿಮ್ಗೆ ಸ್ವಲ್ಪ ಉಳ್ಕೊಳ್ಳೋಕೆ ಒಂದು ಇದಿದೆ. ಆದ್ರೆ ಈ ಸಲ ಬಂದ ಮಳೆ ನಮಗೆ ಕನಿಷ್ಠ ಒಂದು 60-65 ಲಕ್ಷ ಲಾಸ್ ಆಗಿದೆ. ಏನಾಗಿದೆ ಅಂದ್ರೆ ಮಳೆನೇ ಬಿಡ್ತಾ ಇಲ್ಲ ನಮ್ಗೆ. ನಮ್ಮ ಹೊಲದಲ್ಲಿ ಎಂದೂ ಮಳೆ ಬರ್ತಾ ಇರಲಿಲ್ಲ, ಬಂದಾಗ ಯಾವಾಗ ವರ್ಷಕ್ಕೊಂದ್ಸಲ ಬರೋದು, ಕೆರೆ ತುಂಬಿಡೋದು ಇಷ್ಟೇ ಆಗ್ತಾ ಇದೆ. ಈ ಸಲ ಮಾತ್ರ ಒಂದು 100 ಎಕರೆಯಲ್ಲಿ ನಾವು ಒಂದು ಬಹಳ ಬಹಳ ಅಂದ್ರೆ ಒಂದು 25-30 ಲಕ್ಷ ಆಗಿರ್ತಕ್ಕಂತ ಬೆಳೆನ ನಾವು ಒಂದೇ ಶಾಟ್ಗೆ ತೆಗೆದಿರೋದು ನೆನಪಿದೆ ಅಷ್ಟೇ. ಉಳಿದದನ್ನ ನೋಡಿದ್ರೆ ಅರೆಯಕ್ ಹೋಗ್ಬೇಕು, ಇನ್ನು ಮಳೆ ಬಂದು ನಮಗೆ ತೊಂದರೆ ಮಾಡಬೇಕು, ಇದು ಆಗೋದು ಸಹಜ ಸರ್. ಆದ್ರೆ ಇದು ಯಾವತ್ತಿಗೂ ಆಗತ್ತಂತ ನಾನು ಅನ್ಕೊಳ್ಳಲ್ಲ. ಮೊದ್ಲೆಲ್ಲ ಚೆನ್ನಾಗಿ ಬೆಳೆದಿದ್ದೀವಿ, ಇದು ಭಗವಂತನ ಕೈಯಲ್ಲಿರೋದು, ಅದು ತನ್ನದೇ ತಾನು, ನಾವು ಅದರ ಜೊತೆ ಹೋಗ್ಲೇಬೇಕು. ಎರಡನೇದ ಏನಂದ್ರೆ, ನೀವು ಹೇಳಿದಾಗೆ ಈ ಪೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದೊಂದು ಬರುತ್ತೆ. ಮೋಡ ಕವಿದ ವಾತಾವರಣ ಇದ್ದಾಗ ಎಲೆ ತಿನ್ನೋ ಹುಳುಗಳು ಬರುತ್ತೆ, ಅವಾಗ ನಾವು ಜೀವಾಮೃತ ಆಗ್ಲಿ, ಗೋಮೂತ್ರ ಆಗ್ಲಿ, ಬೇವಿನ ಎಣ್ಣೆ, ನಾವು ಹೊರಗಡೆಯಿಂದ ತರ್ತಕ್ಕಂಥ ಒಂದೇ ಒಂದು ಪದಾರ್ಥ ಅಂದ್ರೆ ನೀಮ್ ಆಯಿಲ್. ನೀಮ್ ಆಯಿಲ್ ಒಂದು ನಾವು ಕರೆಕ್ಟ್ ಆಗಿ ಫ್ರೀಕ್ವೆಂಟ್ ಆಗಿ ಸ್ಪ್ರೇ ಮಾಡ್ಕೋತಾ ಇದ್ರೆ ದಶಪರ್ಣೆ ಆಗ್ಲಿ, ನಮ್ಗೆ ಯಾವುದೇ ತರದ ಒಂದು ತೊಂದರೆಗಳು ಬರಲ್ಲ. ಈ ಮಳೆಯಿಂದ, ಅತಿ ಮಳೆಯಿಂದ ಆಗೋ ಒಂದು ಲಾಸ್ ಏನಿದೆ ಅಲ್ಲ, ಅದು ಇದೆ ಸರ್. ಜಿಟಿ ಜಿಟಿ ಮಳೆ ಬಂದ್ರೆ ಮಾತ್ರ ತುಂಬಾ ಕಷ್ಟ, ಅದೇ ನೀವು ಫಾಸ್ಟ್ ಏನಂತಾರಲ್ಲ ಬರಸವಾದ ಮಳೆ ಬಂದ್ರೆ, ರಭಸವಾದಂತ ಮಳೆ ಬಂದ್ರೆ ಏನು ಅಂದ್ರೆ ಏನು ನೀರು ಹರಿದು ಹೋಗ್ಬಿಡುತ್ತೆ, ಲಾಸ್ ಆಗ. ತಾವು ಲೋಕಲ್ ಮಾರ್ಕೆಟ್ ನೊಳಗ, ಸ್ಥಳೀಯ ಮಾರುಕಟ್ಟೆಯೊಳಗೂ ಕೂಡ ತಮ್ಮ ಉತ್ಪಾದನೆಗಳನ್ನ ಮಾರ್ತಾ ಇದ್ದೀರಿ, ಆಮೇಲೆ ಹೊರಗಡೆ ಕೂಡ ಕಳಿಸ್ತಾ ಇದ್ದೀರಿ. ಇಲ್ಲಿ ಲೋಕಲ್ ಇದ್ದಾಗ ಪೇಮೆಂಟ್ ಸಮಸ್ಯೆ ಆಗ್ಲಿಕ್ಕಿಲ್ಲ, ಅಥವಾ ಈಗ ಎಕ್ಸ್ಪೋರ್ಟ್ ಏನೋ ತಾವು ಮಾಡ್ತಾ ಇದ್ರಿ, ಅದ್ರ ಪೇಮೆಂಟ್ ಯಾವ ರೀತಿ ಆಗ್ತಾ ಇದೆ, ಸರಿಯಾಗಿ ಆಗ್ತದನೋ ಇಲ್ಲೋ, ಅಥವಾ ಅದಕ್ಕೆ ಏನಾದ್ರೂ ಅಡಚಣೆಗಳದಾವ ಹೆಂಗ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ಹೌದು ಸರ್, ಇದು ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನಮ್ಮ ಅನುಭವ ಹೇಳ್ಬೇಕಂದ್ರೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಯಾವಾಗ ಅಂತ ಅಂದ್ರೆ, ಅಲ್ಲಿ 2 ತರ ಜನ ಇದ್ದಾರೆ. ಒಂದು ಮಿಸ್ಚೀಫ್ ಮಾಡೋರು ಇದಾರೆ, ಮಾಡ್ಲಾರ್ದವ್ರು ಇದಾರೆ. ನಾವು ಯಾರ ಜೊತೆ ಸಂಘ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾರು ನಮ್ಮನ್ನ ಕೊಂಡ್ಕೋತಾರೆ ಅವ್ರ ಬಗ್ಗೆ ಅವೇರ್ನೆಸ್ ನಮ್ಗೆ ಬೇಕು. ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ನಾವು ದುಡ್ಡು ಅವ್ರ ಮೊದಲು ಪೇಮೆಂಟ್ ಮಾಡ್ತಾರೆ. ನಾವು 100% ಪೇಮೆಂಟ್ ಆದ್ಮೇಲೆ ಅವ್ರಿಗೆ ಡಿಸ್ಪ್ಯಾಚ್ ಮಾಡೋದು. ನಾವು ಯಾರು ಕೆಟ್ಟರು ಒಳ್ಳೇರು ಅನ್ನೋದು ಬೇಡ. ಸೊ ನಮ್ಗೇನಂದ್ರೆ ಅವರು ಸ್ಯಾಂಪಲ್ ತಗೊಳ್ಳಿ, ಒಂದ್ಸಲ ಯಾಕೆ 3 ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ, ಕ್ವಾಲಿಟಿ ಏನಾದ್ರು ಡಿಫ್ರೆನ್ಸ್ ಇತ್ತಂತಂದ್ರೆ ನಮ್ಗೆ ನೀವು, ನಾವು ಅದೇ ತರ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಆದ್ರೆ ಲೋಕಲ್ ಮಾರ್ಕೆಟ್ ಅಂತ ಬಂದಾಗ ಸರ್ ತುಂಬಾ ಚಾಲೆಂಜಸ್ ಇದೆ. ಲೋಕಲ್ ಈಸಿ ಅಂತಾನು ತಿಳ್ಕೊಳ್ಳೋ ಹಾಗೆ. ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ, ಎಲ್ಲರೂ ಕ್ರೆಡಿಟ್ ಕೇಳ್ತಾರೆ. ನಮ್ಮ ಕಂಪನಿ ಪಾಲಿಸಿಯಲ್ಲಿ ಕ್ರೆಡಿಟ್ ಅನ್ನೋದು ಇಲ್ಲ ಸರ್. ನಾವು, ನೀವು 10 ಬಾಟ್ಲಿ ತಗೊಳ್ಳೋರಿದ್ರಿ, ಒಂದೇ ಬಾಟ್ಲಿ ತಗೋತೀನಿ ಅಂದ್ರೆ ಪರವಾಗಿಲ್ಲ, ನಾವು ಕೊಡ್ತೀವಿ. ಒಂದು ಬಾಟ್ಲಿ ಕೊಟ್ರೆ ನನಗೆ ಕ್ಯಾಶ್ ಅಂಡ್ ಕ್ಯಾರಿ ಅಥವಾ ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ರೆ ಮೂರು ಜನರ ಕೂಲಿ ಆಳಿಂದ ದುಡ್ಡು ಹೊರಗೆ ತೆಗಿತೀನಿ ಸರ್. ಅದೇ ಕ್ರೆಡಿಟ್ ಕೊಟ್ಕೋತಾ ಹೋದ್ರೆ ನನಗೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಒಂದು ಇನ್ನೊಂದು ಏನಂದ್ರೆ ನಮ್ದು ಲಾಂಗ್ ಟರ್ಮ್ ರಿಲೇಷನ್ ಕೆಡುತ್ತೆ. ಒಂದ್ಸಲ ಪೇಮೆಂಟ್ ಬರ್ಲಿಲ್ಲ, ಅವ್ರಿಗೇನೋ ತೊಂದ್ರೆ ಇತ್ತು, ನಮ್ಗೇನೋ ತೊಂದ್ರೆ ಇತ್ತು, ಪೇಮೆಂಟ್ ನಾವು ಕಲೆಕ್ಟ್ ಮಾಡ್ಲಿಲ್ಲ, ನೀವು ಕೇಳಿಲ್ಲ ಅಂತ ಅವ್ರು ಅನ್ನೋದು, ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತ ಸಮಸ್ಯೆ ಇದೆ. ಆದ್ರೂ ನಾವು ರಿಟೇಲ್ ಮತ್ತು ಡಿಸ್ಟ್ರಿಬ್ಯೂಷನ್ ನ ಇನ್ನು ಶುರು ಮಾಡಿಲ್ಲ ರಿಟೇಲ್ ಮಾರ್ಕೆಟ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಡಿಮ್ಯಾಂಡ್ ಬಂದಿರೋದ್ರಿಂದ ನನಗೆ ನಮ್ ಪ್ರಾಡಕ್ಟ್ ರಿಸಲ್ಟ್ ಬಂದ್ಬಿಟ್ಟಿದೆ. ಅವ್ರು ಒಂದೊಂದು ಸ್ಯಾಂಪಲ್ ತರಿಸ್ಕೊಂಡು ನೋಡಿದ್ದಾರೆ, ಬಹಳ ವರ್ಷಗಟ್ಟಲೆ ತಗೊಂಡಿದ್ದಾರೆ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಈಗ ಅನ್ಕೋತಾ ಇದೀವಿ ಈಗ ನಾವು ಡಿಸ್ಟ್ರಿಬ್ಯೂಷನ್ ಲೆವೆಲ್ ಅಲ್ಲಿ ಹೋಗ್ಬೇಕು, ರಾಜ್ಯ ಮಟ್ಟದ್ದು ಡಿಸ್ಟ್ರಿಬ್ಯೂಷನ್ಗೆ ಕೊಡೋಣ ಅಂತ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಓನ್ಲಿ ನಮ್ದು ಇ ಕಾಮರ್ಸ್ ಪೋರ್ಟಲ್ ಇಂದ ಮಾತ್ರ ಮಾಡೋದು. ಅಮೆಝಾನ್ ಅಲ್ಲಿ ಲಿಸ್ಟ್ ಆಗಿದೆ, ಅಮೆಝಾನ್ ಇಂದನು ತಗೊಂಡ್ಕೋಬಹುದು ಜನ. ಆದ್ರೆ ನಾವು ಏನಂದ್ರೆ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಬಿಟ್ರೆ ಅವರೇ ತಮ್ಮದೇ ಆದ ನೆಟ್ವರ್ಕ್ ಗಳಲ್ಲಿ ಅವರು ತಾವು ಸೇಲ್ ಮಾಡ್ಕೋತಾರೆ. ಈ ಒಂದು ಪದ್ಧತಿನ ಕಮಿಂಗ್ ಮಂತ್ ಗಳಲ್ಲಿ ಬರ್ತಕ್ಕಂತ ಮುಂದಿನ ತಿಂಗಳಲ್ಲಿ ನಾವು ಆ ಡಿಸ್ಟ್ರಿಬ್ಯೂಟರ್ ನ ನೋಡಿ ನಾವು ಕೊಡ್ತಾ ಇದೀವಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಥವಾ ಸ್ಟೇಟ್ ಲೆವೆಲ್ ಅಲ್ಲ. ಈ ಇದು ಒಂದು ಚಾಲೆಂಜ್ ಆಗಿದೆ. ಹಳ್ಳಿಗಳಲ್ಲಿ ಹೋಗಿ ಸೇಲ್ ಮಾಡೋದು ಬಹಳ ಕಷ್ಟ ಇದೆ. ಹೌದು ಹೌದು. ನೀವು ಸೇಲ್ ಮಾಡ್ಬೇಕಂದ್ರೆ